ಬಸವರಾಜ ಬೊಮ್ಮಾಯಿ. ಪರಿಶಿಷ್ಟ ಜಾತಿ ಸಮಗ್ರ ಸಮೀಕ್ಷಾ ಕಾರ್ಯ ಬಿಬಿಎಂಪಿ ವ್ಯಾಪ್ತಿಯಲ್ಲಿ ನಾಳೆಯಿಂದ ಪ್ರತಿ ಮನೆಗೆ ಸ್ಟಿಕ್ಕರ್. ವಸತಿ ಯೋಜನೆ ಅಕ್ರಮದ ಬಗ್ಗೆ ತನಿಖೆಗೆ ಬಿಜೆಪಿ ಆಗ್ರಹ. ರಾಜ್ಯದಲ್ಲಿ ಮುಂಗಾರು ಚುರುಕು, ಬೆಂಗಳೂರು ಸೇರಿದಂತೆ ವಿವಿಧ ಜಿಲ್ಲೆಗಳಲ್ಲಿ ಮುಂದುವರೆದ ಮಳೆ. ಇಲ್ಲಿಗೆ ಪ್ರದೇಶ ಸಮಾಚಾರ ಮುಗಿಯಿತು. ನಮ್ಮ ಮುಂದಿನ ವಾರ್ತಾ ಪ್ರಸಾರ ರಾತ್ರಿ 7:35ಕ್ಕೆ. ಬೇಗ ಟಿಫಿನ್ ಪ್ಯಾಕ್ ಮಾಡಿ ರಾಜು, ಮೊಬೈಲ್ ಬಿಡು. ಅರೆ ಅಕ್ಕ, ಬ್ಯಾಂಕ್ ನ ನಂಬರ್ ಬೇಕಿತ್ತು, ರೀಫಂಡೇ ಬಂದಿಲ್ಲ. ಸಿಕ್ತು, ಈಗ್ಲೇ ಕಾಲ್ ಮಾಡ್ತೀನಿ. ನಂಬರ್ ಚೆಕ್ ಮಾಡ್ದೇನೆ. ವಂಚಕರು ಹೆಚ್ಚಾಗಿ ನಕಲಿ ಬ್ಯಾಂಕ್ ವೆಬ್ಸೈಟ್ ಮತ್ತು ನಕಲಿ ನಂಬರ್ ನಿಂದ ಹಣವನ್ನು ವಂಚಿಸ್ತಾರೆ. ಹಾಗಾದ್ರೆ ಸರಿಯಾದ ನಂಬರ್ ಬ್ಯಾಂಕ್ ನ ಅಫಿಷಿಯಲ್ ವೆಬ್ಸೈಟ್ ಅಥವಾ ಕಾರ್ಡ್ ನಲ್ಲಿ. ನೀವು ಉಳಿಸಿ ಬಿಟ್ರಿ ಅಕ್ಕ, ಕೆಲ್ಸದಿಂದಲ್ಲ ಮಾಡ್ತೀನಿ. ಆರ್ಬಿಐ ಹೇಳುತ್ತೆ, ಸರಿಯಾದ ಆರ್ಥಿಕ ಅಭ್ಯಾಸ ನಿಮ್ಮನ್ನು ಕಾಪಾಡುತ್ತೆ. ಆಕಾಶವಾಣಿ ಬೆಂಗಳೂರು, ಸಮಯ ಆಗಿದೆ 6:51. ನಮ್ಮ ಮುಂದಿನ ಕಾರ್ಯಕ್ರಮ ಇದೀಗ ಆರಂಭ. ಕೃಷಿ ರಂಗ. ಆತ್ಮೀಯ ರೈತ ಬಾಂಧವರಿಗೆಲ್ಲ ಇಂದಿನ ಕೃಷಿ ರಂಗ ಕಾರ್ಯಕ್ರಮಕ್ಕೆ ಪ್ರೀತಿಯ ಸ್ವಾಗತ. ರೈತ ಬಾಂಧವರಿಗೆಲ್ಲ ನಮಸ್ಕಾರ. ರೈತ ಬಾಂಧವರೇ, ಕೇಳಿ, ಗುಣಮಟ್ಟದ ಬೀಜದಿಂದ ಆಗುವ ಲಾಭಗಳು ಈ ಕುರಿತು ಡಾಕ್ಟರ್ ರಾಧಾ ಬಿಎನ್ ಅವರೊಂದಿಗಿನ ಸಂದರ್ಶನ. ಸಂದರ್ಶಕರು ತಿಮ್ಮಪ್ಪ ಎಚ್ ಗೌಡ. ಎಲ್ಲ ಕೇಳುವರಿಗೂ ರೈತ ಬಾಂಧವರಿಗೂ ಆತ್ಮೀಯ ಸ್ವಾಗತ. ರೈತ ಬಾಂಧವರೇ, ಇವತ್ತು ನಾವು ಗುಣಮಟ್ಟದ ಬೀಜದಿಂದ ರೈತರಿಗೆ ಏನೇನು ಲಾಭ ಉಂಟಾಗುತ್ತೆ ಈ ಬಗ್ಗೆ ಮಾಹಿತಿಯನ್ನು ಮಾಡಿಕೊಳ್ಳೋಣ. ನಮ್ಮ ಜೊತೆಗೆ ಇವತ್ತು ಬೆಂಗಳೂರು ಕೃಷಿ ವಿಶ್ವವಿದ್ಯಾಲಯದ ಬೀಜ ವಿಜ್ಞಾನ ವಿಭಾಗದ ವಿಜ್ಞಾನಿಗಳು ಮತ್ತು ಸಹಾಯಕ ಪ್ರಾಧ್ಯಾಪಕರಾದ ಡಾಕ್ಟರ್ ರಾಧಾ ಬಿಎನ್ ಮೇಡಮ್ ಅವರು ಆಗಮಿಸಿದ್ದಾರೆ. ಡಾಕ್ಟರ್ ರಾಧಾ ಮೇಡಮ್ ಅವರೇ, ತಮಗೆ ಎಲ್ಲ ಕೇಳುಗರ ಪರವಾಗಿ, ರೈತ ಬಾಂಧವರ ಪರವಾಗಿ ಆಕಾಶವಾಗಿ ಸ್ವಾಗತ. ನಮಸ್ಕಾರ. ನಮಸ್ಕಾರ ಸರ್. ಇವತ್ತು ನಮಗೆ ಈ ಒಂದು ರೈತರಿಗೆ ಈ ಗುಣಮಟ್ಟದ ಬೀಜದಿಂದ ಏನೇನು ಲಾಭ ಆಗುತ್ತೆ ಅನ್ನೋದ್ರ ಬಗ್ಗೆ ಮಾಹಿತಿ ಮಾಡಿಕೊಡ್ಬೇಕು ಮೇಡಮ್ ಅವರೇ. ಎಲ್ಲ ರೈತ ಬಾಂಧವರಿಗೂ ಆಧಾರದ ಸ್ವಾಗತ ಈ ಕಾರ್ಯಕ್ರಮಕ್ಕೆ. ಮೊದಲನೇದಾಗಿ, ನಿಮಗೆ ತಿಳಿದಿರದಂಗೆ ಯಾವುದೇ ಒಂದು ಕೃಷಿಯಲ್ಲಿ ಯಶಸ್ಸು ಸಿಗಬೇಕು ಅಂತಂದ್ರೆ ಮೊದಲ ಹೆಜ್ಜೆ ಯಾವ್ದಪ್ಪ ಅಂತಂದ್ರೆ ಉತ್ತಮ ಬೀಜದ ಆಯ್ಕೆ ಅಂತ ಹೇಳ್ತೀವಿ ನಾವು ರೈತರಿಗೆ. ಬೀಜ ಅತ್ಯಂತ ಪರಿಕರ ಅಂತ ಹೇಳ್ತೀವಿ. ಯಾವುದೇ ಒಂದು ಬೆಳೆ ಬೆಳಿಬೇಕಾದ್ರೆ ನಾನಾ ತರದ ಪರಿಕರಗಳು ಬೇಕಾಗುತ್ತೆ. ಬೀಜ, ಏನು ಗೊಬ್ಬರ ಆಗಿರ್ಬೋದು, ನೀರಾಗಿರ್ಬೋದು, ಕೀಟನಾಶಕಗಳು, ಇವೆಲ್ಲ ಬೇಕಾಗುತ್ತೆ. ಆದ್ರೆ ಈ ಎಲ್ಲದಕ್ಕೂ ನಾವೇನಾದ್ರೂ ಹೋಲಿಕೆ ಮಾಡಿದಾಗ ಅದರಲ್ಲಿ ಬೀಜ ಅನ್ನೋದು ತುಂಬಾ ಮಹತ್ವದ ಪರಿಕರ ಅಂತ ಹೇಳ್ಬೋದು. ಇದು ಬೀಜ ಅಂದ್ರೆ ಯಾವುದೇ ಬೆಳೆ ಇರ್ಬೋದು, ಬೀಜ ಮಹತ್ವ ಪಡಿತದೆ. ಅದು ನೀವು ತೋಟಗಾರಿಕಾ ಬೆಳೆ ಇರ್ಬೋದು, ಅರಣ್ಯ ಬೆಳೆ ಇರ್ಬೋದು, ಮತ್ತೆ ಈಗ ದವಸ ಧಾನ್ಯಗಳಿರ್ಬೋದು, ಇದು ತುಂಬಾ ಪ್ರಮುಖ ಪಾತ್ರ ವಹಿಸ್ತದೆ. ಮೊದಲೇನೆ ಬೆಳಿಬೇಕಾದ್ರೆ ಈ ಗುಣಮಟ್ಟದ ಬೀಜವನ್ನ ಆಯ್ಕೆ ಮಾಡಬೇಕು ಅಂತೀರಿ. ಹೌದು ಸರ್, ಖಂಡಿತ. ಅದಕ್ಕಿಂತ ಮುಂಚಿತವಾಗಿ ಸ್ವಲ್ಪ ಪೀಠಿಕೆ ಅಂತ ಸ್ವಲ್ಪ ಅರ್ಥ ಮಾಡ್ಕೊಳ್ಳೋಣ. ಏನಪ್ಪಾ ಅಂತಂದ್ರೆ, ಮೊದಲನೇದಾಗಿ ಗುಣಮಟ್ಟದ ಬೀಜ ನಾವು ಜೆನೆಟಿಕ್ ಸಾಮರ್ಥ್ಯದ ವಾಹಕ ಅಂತ ಹೇಳ್ತೀವಿ. ಅಂದ್ರೆ ಅನುವಂಶಿಕ ಶುದ್ಧತೆ ವಾಹಕ ಅಂತ ಹೇಳ್ತೀವಿ. ಯಾವುದೇ ಒಬ್ಬ ಬ್ರೀಡರ್ ಒಂದು ಒಳ್ಳೆ ವೆರೈಟಿ ಅಥವಾ ಏನು ಹೈಬ್ರಿಡ್ ನ ಡೆವಲಪ್ ಮಾಡಾದ್ಮೇಲೆ, ಬಿಡುಗಡೆ ಮಾಡಾದ್ಮೇಲೆ ಅದರದ ಉತ್ತಮ ಗುಣಮಟ್ಟದ ಬೀಜ ಏನಾದ್ರೂ ರೈತರಿಗೆ ಸಿಕ್ಕಿಲ್ಲ ಅಂತಂತಂದ್ರೆ ಅದರದ್ದು ಏನೇ ಉಪಯೋಗ ಆಗೋದಿಲ್ಲ, ಬೆಳವಣಿಗೆ ಬೆಳೆನೇ ಜಾಸ್ತಿ ಬರೋದಿಲ್ಲ. ಎರಡನೇದೇನಪ್ಪಾ ಅಂತಂತಂದ್ರೆ, ಯಾವುದೇ ಒಂದು ಬೆಳೆಯ ಪ್ರದರ್ಶನ ಅಂದ್ರೆ ಹೇಗೆ ಚೆನ್ನಾಗಿ ಪರ್ಫಾರ್ಮ್ ಮಾಡುತ್ತೆ ಅನ್ನೋದ್ರದ್ದು ಪ್ರಮುಖ ನಿರ್ಣಾಯಕ ಅಂಶ ಯಾವುದು ಅಂದ್ರೆ ಎಂತಹ ಗುಣಮಟ್ಟದ ಬೀಜ ಅವರು ಉಪಯೋಗಿಸ್ತಾರೆ ಅನ್ನೋದ್ರ ಮೇಲೆ ಆಧಾರ ಪಟ್ಟಿರುತ್ತೆ. ಸೊ ಅದಕ್ಕಾಗಿ ಪ್ರತಿಯೊಬ್ಬರನ್ನು ಮೊದಲನೇದಾಗಿ ಗುಣಮಟ್ಟದ ಬೀಜ ಅಂದ್ರೆ ಏನು ಮತ್ತೆ ಅದರಿಂದ ಆಗುವಂತಹ ಉಪಯೋಗಗಳೇನು ಅಂತ ನಾವು ಇವತ್ತು ತಿಳ್ಕೊಳ್ಳೋಣ. ಮೊದಲನೇದಾಗಿ ಗುಣಮಟ್ಟದ ಬೀಜ ಅಂತ, ಎಲ್ಲ ಬೀಜಗಳನ್ನ ನಾವು ಗುಣಮಟ್ಟದ ಬೀಜ ಅಂತ ಕರೆಯಕ್ ಸಾಧ್ಯ ಆಗೋದಿಲ್ಲ. ಮತ್ತೆ ಯಾವುದೇ ಒಂದು ಬೀಜನ ಗುಣಮಟ್ಟದ ಬೀಜ ಅಂತ ನಾವೇನಾದ್ರೂ ಕರಿಬೇಕು ಅಂತಂದ್ರೆ ಅದಕ್ಕೆ ಆದಂತಹ ಒಂದು ಗುಣಲಕ್ಷಣಗಳು ಇರಬೇಕಾಗತ್ತೆ. ಮೊದಲನೇ ಗುಣಲಕ್ಷಣ ಯಾವ್ದಪ್ಪ ಅಂತ ಹೇಳಿದ್ರೆ ತಳಿ ಶುದ್ಧತೆ ಅಥವಾ ಅನುವಂಶಿಕ ಶುದ್ಧತೆ ಅಂತ ಹೇಳ್ತೀವಿ. ಅಂದ್ರೆ ಜೆನೆಟಿಕ್ ಪ್ಯೂರಿಟಿ ಅಂತ ಹೇಳ್ತೇವೆ ನಾವು. ಹಾಗಂದ್ರೆ ಅರ್ಥ ಏನಪ್ಪಾ ಅಂತಂತಂದ್ರೆ, ಈಗ ನಾವು ಯಾವ ಏನು ಹೈಬ್ರಿಡ್ ನ ಡೆವಲಪ್ ಮಾಡೋ ವ್ಯಕ್ತಿನ ಏನಂತ ಬ್ರೀಡರ್ ಅಂತ ಹೇಳ್ತೀವಿ. ವಿಜ್ಞಾನಿ ಏನಂತ ಬ್ರೀಡರ್ ಅಂತ. ಅವ್ರ ಕೆಲಸ ಏನಂದ್ರೆ ಒಳ್ಳೊಳ್ಳೆ ತಳಿಗಳನ್ನ ಡೆವಲಪ್ ಮಾಡುವಂಥದ್ದು. ಡೆವಲಪ್ ಮಾಡಾದ್ಮೇಲೆ ಈಗ ಒಂದು ತಳಿ ಒಂದು ಭತ್ತದ ತಗೊಂಡ್ರೆ 40-42 ಕ್ವಿಂಟಾಲು ಇಳುವರಿ ಕೊಡ್ತಿದೆ ಅಂತಂದ್ರೆ ಅದು ರೈತನ ಫೀಲ್ಡ್ ಅಲ್ಲಿ ಬರೀ ನಾವು ಲ್ಯಾಬ್ ಅಲ್ಲಿ ಅಷ್ಟೇ ಅದು ಅಷ್ಟು ಕೊಡಬಾರ್ದು, ರೈತರ ಫೀಲ್ಡ್ ಅಲ್ಲೂ ಸಹಿತ ಇಲ್ಲಿ ಏನೋ ಇಳುವರಿ ಕೊಡುತ್ತೋ ಅಲ್ಲೂ ಅದು ಸೇಮ್ ಇಳುವರಿ ಕೊಡಬೇಕು. ಆತರ ಇಳುವರಿ ಕೊಡಬೇಕಂದ್ರೆ ಅದರದೇ ಆದಂತಹ ಗುಣಮಟ್ಟದ ಬೀಜ ರೈತನಿಗೆ ದೊರೆತಾಗ ಮಾತ್ರ ಅದರದ್ದು ಅನುಕೂಲವನ್ನ ಪಡ್ಕೊಳ್ಳೋಕೆ ಸಾಧ್ಯ ಆಗುತ್ತೆ, ಅದನ್ನ ತಳಿ ಶುದ್ಧತೆ ಅಂತ ಹೇಳುತ್ತೀವಿ. ಮತ್ತೆ ಎರಡನೇದಾಗ ಏನಂತಂದ್ರೆ ಭೌತಿಕ ಶುದ್ಧತೆ ಅಂತೀವಿ, ಅಂದ್ರೆ ಇದರಲ್ಲಿ ನಾವು ಬೀಜನ ಖರೀದಿ ಮಾಡಬೇಕಾದ್ರೆ ಅಥವಾ ಸಪ್ಲೈ ಮಾಡಬೇಕಾದ್ರೆ ಅದರಲ್ಲಿ ಯಾವುದೇ ಬೇರೆ ಗಿಡಗಳ ಬೀಜ ಆಗಿರ್ಬೋದು, ಬೇರೆ ಕಳೆ ಬೀಜ ಆಗಿರ್ಬೋದು, ಮತ್ತೆ ಜೊಳ್ಳು ಬೀಜ, ಮತ್ತೆ ಏನು ಡ್ಯಾಮೇಜ್ಡ್ ಸೀಡ್ಸ್ ಅಂತ ಹೇಳ್ತೀವಲ್ವಾ, ಹೊಡೆದಿರೋ ಬೀಜ, ಇವ್ಯಾವೂ ಇರಬಾರದು, ಅದನ್ನ ಭೌತಿಕ ಶುದ್ಧತೆ ಅಂತ ಹೇಳ್ತೀವಿ. ಮತ್ತೆ ಮೂರನೇ ಗುಣಲಕ್ಷಣ ಏನಪ್ಪಾ ಅಂದ್ರೆ ಉತ್ತಮ ಬೀಜದ್ದು ಹೆಚ್ಚು ಮೊಳಕೆ ಪ್ರಮಾಣ ಹೊಡೆಯುವಂತ ಶಕ್ತಿ ಇರುತ್ತೆ, ಅಂದ್ರೆ ಜರ್ಮಿನೇಷನ್ ಪರ್ಸೆಂಟೇಜ್ ಜಾಸ್ತಿ ಇರಬೇಕು ಅಂತ ಹೇಳ್ತೀವಿ. ಮತ್ತೆ ಇನ್ನೊಂದು ಅತಿ ಮುಖ್ಯವಾಗಿ ಜೀವಂತಿಕವಾಗಿರಬೇಕು, ಅಂದ್ರೆ ವಯಬಲಿಟಿ ಅಂತ ಹೇಳ್ತೀವಿ. ಅದಕ್ಕೆ ಜೀವನ ಇಲ್ಲ ಅಂತಂದ್ರೆ ನಾವು ಬಿತ್ತಾದ್ಮೇಲೆ ಅದು ಬೆಳೆ ಬಾ ಅಂತಂದ್ರೆ ಬರೋದಿಲ್ವಲ್ಲ. ಸೊ ಹಾಗಾಗಿ ಜೀವಂತಿಕೆ ಇರೋದು ತುಂಬಾನೇ ಮುಖ್ಯ. ಜೀವಂತಿಕೆ ಅಂದ್ರೆ ಏನು, ಅದರಲ್ಲಿ ಮಾಯಿಶ್ಚರ್ ಕಂಟೆಂಟ್ ಅಥವಾ ಇಲ್ಲ ಸರ್? ಈಗ ಮನುಷ್ಯನಿಗೆ ಹೇಗೆ ಪ್ರಾಣ ಇರುತ್ತೋ ಬೀಜಗಳಿಗೂ ಸಹಿತ ಪ್ರಾಣ ಇರುತ್ತೆ. ಅದಕ್ಕೆ ಮುಂದೆ ಒಂದೊಂದು ಕ್ರಾಪ್ಗೆ ಒಂದೊಂದ್ ತರ ಇರುತ್ತೆ, ಅಂದ್ರೆ ಒಂದೊಂದ್ ತರ ಅಂತ ಹೇಳಕ್ ಆಗೋದಿಲ್ಲ. ಈಗ ಭತ್ತದಲ್ಲಿ ತಗೊಂಡ್ರೆ ನಾವು ಕನಿಷ್ಠ ಪಕ್ಷ 1.5-2 ವರ್ಷವೂ ಅದು ಜೀವಂತಿಕೆಯನ್ನ ಉಳಿಸಿಕೊಂಡು ಹೋಗುತ್ತೆ. ಅದರಲ್ಲಿ ಎಲ್ಲಾ ಅಂಶಗಳು ಇರ್ತವೆ, ಜೀವಂತ ಅಂಶಗಳು. ಈಗ ನಾವು ಜೀವಿರ್ಬೇಕಂದ್ರೆ ನೀರು, ಈ ರಕ್ತ, ಈ ತರ ನಮ್ಮ ಮೂಳೆಗಳು, ಉಸಿರಾಟ, ಈವನ್ ಜೀವಂತಿಕೆ ಇರುವಂತಹ ಬೀಜಗಳು ಉಸಿರಾಡ್ತವೆ. ಅದು ಯಾವಾಗ ಅದು ಉಸಿರು ನಿಲ್ಸುತ್ತೋ ಅದು ಜೀವಂತಿಕೆಯನ್ನ ಕಳ್ಕೊಂಡಿರ್ತದೆ. ಅದನ್ನ ಜೀವಂತಿಕೆ ಅಂದ್ರೆ ಅದು ಯಾವುದೇ ಒಂದು ಈಗ ಬೀಜಕ್ಕೆ ಇಂತಿಷ್ಟು ದಿನ ಅನ್ನೋದು ಮಾತ್ರ ಅದಕ್ಕೆ ಇವು ಜೀವಂತಿಕೆ ಇರೋದು. ಹೌದು. ನಾವು ಎಲ್ಲಾ ಏಕದಳ ಧಾನ್ಯಗಳಿಗೂ ಮ್ಯಾಕ್ಸಿಮಮ್ ಅಂತಂದ್ರೆ ಗರಿಷ್ಠ ಪಕ್ಷ ಅಂತಂದ್ರೆ 1 ವರ್ಷ ನಾವು ಅದನ್ನು ಶೇಖರಣೆ ಮಾಡಿ ಜೀವಂತಿಕೆಯನ್ನ ಉಳಿಸ್ಕೋಬಹುದು. ಅಂದ್ರೆ ಅದರಲ್ಲಿ ಎಲ್ಲ ಜೀವಂತಿಕೆ ಇರ್ತದೆ, ಆ ಒಂದು ಬೀಜ ಉಸಿರಾಡಿಸುತ್ತದೆ, ಅದ್ರಲ್ಲಿ ನೀರಿನ ಅಂಶ ಇರುತ್ತೆ. ಮತ್ತೆ ಬೀಜ ಬಲ ಅಂತ ಹೇಳ್ತೀವಿ, ಅಂದ್ರೆ ಸೀಡ್ ವಿಗರ್ ಅಂತ ಹೇಳ್ತೀವಿ. ಅಂದ್ರೆ ಬರೀ ಜರ್ಮಿನೇಷನ್ ಬಂದ್ಬಿಟ್ಟು ಸಾಲ್ ಮೊಳಕೆ ಬಂದ್ರೆ ಸಾಕಾಗೋದಿಲ್ಲ, ಆದ್ರೆ ಉತ್ತಮ ಸಸಿಗಳನ್ನು ಕೊಡಬೇಕು. ಆ ಸಸಿಗಳು ಕೊಡುವಂತ ಸಾಮರ್ಥ್ಯ ಏನಿರುತ್ತೆ ಅಲ್ವಾ, ಅದನ್ನ ಬೀಜ ಬಲ ಅಥವಾ ವಿಗರ್ ಸಸಿಗಳು ಕೊಡೋದು, ಅದಕ್ಕೆ ಬೇರೆ ಗಟ್ಟಿಮುಟ್ಟಾಗಿ ಬರಬೇಕು. ಹೌದು, ಗಟ್ಟಿಮುಟ್ಟಾಗಿರಬೇಕು. ಮತ್ತೆ ಉತ್ತಮ ಗುಣಮಟ್ಟ ಬೀಜದ ಇನ್ನೊಂದು ಪ್ರಮುಖವಾಗುದ್ದು ಏನಂತಂದ್ರೆ ಯಾವುದೇ ರೋಗ ಅಥವಾ ಕೀಟಬಾಧೆ ಇರೋದಿಲ್ಲ ಅದರಲ್ಲಿ, ಅವು ಮುಕ್ತವಾಗಿರ್ತವೆ. ಮತ್ತೆ ನಮ್ಮ ಆಡು ಭಾಷೆಯಲ್ಲಿ ಹೇಳ್ಬೇಕಂತಂದ್ರೆ ಒಂದೇ ಗಾತ್ರ ಇರಬೇಕು, ತೂಕ ಚೆನ್ನಾಗಿರಬೇಕು, ಮತ್ತೆ ಒಂದೇ ಬಣ್ಣ ಇರಬೇಕು. ಇವೆಲ್ಲನು ಸೇರಿಸಿದಾಗ ಇವೆಲ್ಲ ಯಾವುದೇ ಒಂದು ಬೀಜ ಅದರಲ್ಲಿ ಗುಣಲಕ್ಷಣಗಳು ಕಂಡಾಗ ಗಾತ್ರನು ಕೂಡ ಒಂದೇ ತರ ಇರಬಹುದು. ಹೌದು, ಗಾತ್ರನು ಒಂದೇ ತರ ಅಷ್ಟಪುಷ್ಟವಾಗಿರಬೇಕು. ಇವನ್ನೆಲ್ಲ ಗುಣಲಕ್ಷಣಗಳು ಇದ್ರೆ ಅಂತ ಬೀಜನ ಏನಂತೀವಿ, ಗುಣಮಟ್ಟದ ಬೀಜ. ಮತ್ತೆ ಆ ಒಂದು ಏನು, ನಾವೀಗ ಒಂದು ಬೀಜವನ್ನ ನಾವು ಇಂತ ಸಸ್ಯದಿಂದ ಮಾಡಿರ್ತೇವೆ ಅಂತ ಹೇಳ್ತೇವಲ್ಲ, ಆ ಸಸ್ಯದ ವೃಕ್ಷನು ಕೂಡ ಸ್ವಲ್ಪ ಬಲವಾಗಿರಬಹುದಲ್ಲ? ಹೌದು ಸರ್, ನಾವು ಯಾವುದೇ ಒಂದು ಬೀಜನ ಉತ್ಪಾದನೆ ಮಾಡಬೇಕಾದ್ರೆ ಆ ಬೀಜ ಉತ್ಪಾದನೆಗೆ ಉಪಯೋಗಿಸುವಂತ ಪೇರೆಂಟ್ಸ್ ಏನು ತಂದೆ ತಾಯಿ ಗಿಡಗಳು ಇರ್ತಾವ, ಅವನ್ನು ಸಹಿತ ತುಂಬಾ ನಿಖರವಾಗಿ ತುಂಬಾ ದಷ್ಟಪುಷ್ಟವಾಗಿ ಅಂದ್ರೆ ಅದರಲ್ಲಿ ಎಲ್ಲಾ ಗುಣಲಕ್ಷಣ ಇರುವಂತ ತಂದೆ ತಾಯಿ ಗಿಡಗಳನ್ನ ಮಾತ್ರನೇ ಪೇರೆಂಟಲ್ ಲೈನ್ಸ್ ಕೂಡ ನಿರಂತರವಾಗಿ ಇಂತಿಷ್ಟೇ ಬೆಳೆನ ಅಥವಾ ಒಂದು ಉತ್ಪಾದನೆಯನ್ನು ತಂದ್ಕೊಡ್ಬೇಕು. ಹೌದು ಹೌದು, ಅದನ್ನು ಕೂಡ ತಾವು ಪ್ರಯೋಗಶಾಲೆಯಲ್ಲಿ ಮಾಡಿರ್ತೀವಿ. ಈಗ ಒಂದು ಯಾವ್ದೋ ಒಂದು ವಂಶಾವಳಿ ಒಂದು 10 ವರ್ಷದಿಂದ ಬಂದಿದೆ ಅಂದ್ರೆ 10 ವರ್ಷದಿಂದಾನು ಅದು ನಿರಂತರವಾಗಿ ಇಷ್ಟು ಒಂದು ಸಸ್ಯ ಇಷ್ಟು ಏನು ಭತ್ತದ ಕಾಳನ್ನು ಕೊಡ್ತದೆ, ಈ ತರ ಒಂದೊಂದಾಗಿ ತಾವು ಮಾಡಿರ್ತೀರ. ಹೌದು ಹೌದು, ಅದನ್ನೆಲ್ಲ ಪರಿಶೋಧನೆ ಮಾಡಾದ್ಮೇಲೆ ಮತ್ತೆ ಪೇರೆಂಟಲ್ ಲೈನ್ಸ್ ನ ಸೆಲೆಕ್ಟ್ ಮಾಡಿಕೊಂಡು ಆಮೇಲೆ ಬೀಜ ಉತ್ಪಾದನೆಗೆ ಹೋಗುವಂತದ್ದು. ಅಂದ್ರೆ ಎಲ್ಲಾ ಗಿಡಗಳನ್ನು ಉಪಯೋಗಿಸಕ್ಕಾಗೋದಿಲ್ಲ. ಹೌದು, ತಮ್ಮ ಗಿಡಗಳನ್ನ ಮಾತ್ರನೇ ಆಯ್ಕೆ ಮಾಡಿ ಅದರಿಂದ ಏನು ಕ್ರಾಸಿಂಗ್ ಪಾಲಿನೇಷನ್ ಮಾಡಾದ್ಮೇಲೆ ನಾವು ಬೀಜೋತ್ಪಾದನೆ ಮಾಡುವಂಥದ್ದು. ಈ ಸಸ್ಯದ ಉತ್ಪಾದನೆ ಆದಂತ ಒಂದು ಭತ್ತದ ಕಾಳುಗಳು ನೀವು ಪ್ರಮಾಣೀಕೃತ ಅಂತ ಹೇಳಿ ದೃಢೀಕರಿಸಿರ್ತೀರಿ? ಹೌದು, ಅಂದ್ರೆ ಯಾವುದೇ ಒಂದು ಬೀಜನ ನಾವು ಮಾರಾಟ ಮಾಡಬೇಕು ಅಂತಂದ್ರೆ ಭಾರತ ಸರ್ಕಾರ ಒಂದು ನಿಯಮ ಮಾಡಿದೆ. ಏನಪ್ಪಾ ಅಂತಂದ್ರೆ ಯಾವುದೇ ಒಂದು ಬೀಜನ ನಾವು ಅಂದ್ರೆ ಸರ್ಟಿಫಿಕೇಶನ್ ಇಸ್ ನಾಟ್ ಕಂಪಲ್ಸರಿ, ಅಂದ್ರೆ ವಾಲಂಟರಿ ಅಂತ ಹೇಳ್ತೀವಿ, ಲೇಬಲಿಂಗ್ ಇಸ್ ಕಂಪಲ್ಸರಿ. ಅಂದ್ರೆ ಅದರ ಅರ್ಥ ಏನಪ್ಪಾ ಅಂತಂದ್ರೆ ಯಾವುದೇ ಒಂದು ಬೀಜನ ಮಾರಾಟ ಮಾಡಬೇಕು ಅಂದ್ರೆ ಅದ್ರ ಗುಣಮಟ್ಟ ಎಷ್ಟಿದೆ ಅಂತ ಮಾರಾಟದ ಬ್ಯಾಗ್ ಮೇಲೆ ಅದು ಪ್ರಿಂಟ್ ಆಗಿರಬೇಕು, ಅಂದ್ರೆ ಗೊತ್ತಾಗಬೇಕು. ಈಗ ಯಾವುದೇ ಒಬ್ಬ ರೈತ ಹೋಗಿ ಖರೀದಿ ಮಾಡ್ತಿದ್ದಾನೆ ಅಂತಂದ್ರೆ ಅಂದ್ರೆ ನಾನು ಉಪಯೋಗಿಸ್ತಾ ಇರುವಂತ ಬೀಜದ ಗುಣಮಟ್ಟ ಎಷ್ಟಿದೆ ಅಂದ್ರೆ ಅದ್ರ ಮೇಲೆ ಅಂದ್ರೆ ಮೊಳಕೆ ಪ್ರಮಾಣ ಎಷ್ಟಿರುತ್ತೆ, ತಳಿ ಶುದ್ಧತೆ ನಾ ಹೇಳಿದ್ನಲ್ಲ ಎಲ್ಲಾ ಗುಣಲಕ್ಷಣಗಳು ಅದ್ರ ಮೇಲೆ ಬರೆದಿರ್ತಾರೆ. ಅಂದ್ರೆ ಪ್ರತಿಯೊಂದಕ್ಕೂ ಯಾವ ಈಗ ವೆರೈಟೀಸ್ ಆದ್ರೆ ತಳಿ ಶುದ್ಧತೆ ಕನಿಷ್ಠ ಪಕ್ಷ 98% ಇರಬೇಕು ಅಂತ ಇರುತ್ತೆ. ಅದೇ ನೀವೇನಾದ್ರೂ ಹೈಬ್ರಿಡ್ಸ್ ಸಂಕೀರ್ಣ ತಳಿಗಳೇನಾದ್ರೂ ನೀವು ತಗೊಂಡಾಗ ಕನಿಷ್ಠ ಪಕ್ಷ 95% ಇರಬೇಕು ಅಂತ ಅದು ಫಿಕ್ಸ್ ಆಗಿದೆ. ಅಂದ್ರೆ ಅದೇ ನೀವೇನಾದ್ರೂ ಭೌತಿಕ ಶುದ್ಧತೆ ಅಂದ್ರೆ ಯಾವುದೇ ಒಂದು ಬೆಳೆ ಆಗಿರ್ಬೋದು ಕನಿಷ್ಠ ಪಕ್ಷ 98% ಅಷ್ಟು ಭೌತಿಕ ಶುದ್ಧತೆ ಇರಬೇಕು ಅಂತ ಇರುತ್ತೆ. ಅಂದ್ರೆ ಈ ಎಲ್ಲಾ ಗುಣಲಕ್ಷಣಗಳು ಆ ಬ್ಯಾಗ್ ಮೇಲೆ ಪ್ರಿಂಟ್ ಆಗಿರತ್ತೆ. ಅದ್ ನೋಡ್ಕೊಂಡಾದ್ಮೇಲೆ ಓ ನಾನು ಯೂಸ್ ಮಾಡ್ತಿರೋ ಅಂದ್ರೆ ಒಳ್ಳೆ ಇಷ್ಟು ನಾನು ಏನ ಉದಾಹರಣೆಗೆ ನಾವು ತಗೊಂಡೋದಾದ್ರೆ ಮೇಲ್ಸ್ಗೆ ಅಂದ್ರೆ ಜೋಳಕ್ಕೆ ಏನಾದ್ರೂ ತಗೊಳ್ಳೋದಾದ್ರೆ ಕನಿಷ್ಠ ಪಕ್ಷ ಮೊಳಕ್ಕೆ 90% ಇರಬೇಕು ಅಂತಂದ್ರೆ ನಾನು ಈಗ 100 ಬೀಜ ಹಾಕಿದ್ರೆ ರೈತನಿಗೆ ಗೊತ್ತಾಗುತ್ತೆ ಮೊಳಕೆ ಹೊಡಿಬೇಕು ಅಂತ ಅವನು ಗೊತ್ತಾಗುತ್ತೆ. ಸೊ ಹಾಗಾಗಿ ಈ ಏನು ಬೀಜ ಖರೀದಿ ಮಾಡ್ಬೇಕಂದ್ರೆ ಇವನ್ ಗವರ್ನಮೆಂಟ್ ಕಂಪಲ್ಸರಿ ಮಾಡಿದೆ, ನೀವು ಬೀಜ ಮಾರೋಕ್ಕಿಂತ ಮುಂಚೆ ಆ ಬೀಜದ ಬ್ಯಾಗದ ಮೇಲೆ ಎಲ್ಲಾ ಗುಣಲಕ್ಷಣಗಳನ್ನ ನೀಟಾಗಿ ಹಚ್ಚೊಡೆದಿರಬೇಕು, ರೈತನಿಗೆ ಗೊತ್ತಾಗಬೇಕು ಹೌದು ನಾನು ಗುಣಮಟ್ಟದ ಬೀಜನೇ ಉಪಯೋಗಿಸ್ತಾ ಇರೋದು. ರೈತರಾಗ್ಲಿ ಅಥವಾ ಯಾರೇ ಆಗ್ಲಿ ಅದನ್ನು ಪರೀಕ್ಷೆ ಕೂಡ ಮಾಡಬಹುದು, ಅದರಿಂದ ಒಂದು ಸ್ಯಾಂಪಲ್ ತಗೊಂಡು ತಾವು ಕೂಡ ಮತ್ತೆ ಅದನ್ನ ಏನು ನಿಮ್ಮ ಹೊಲದಲ್ಲಿ ಅದನ್ನ ಪ್ರಯೋಗ ಮಾಡಿ ನೋಡಬಹುದಲ್ಲ. ಹೌದು ಸಾಮಾನ್ಯ ಒಂದು ಏನು ಪ್ರಮಾಣೀಕರಿಸದ ಬೀಜಗಳನ್ನು ತಗೊಳ್ಳಿ, ಮತ್ತೆ ಪ್ರಮಾಣೀಕರಿಸದ ಒಂದು ಚೀಲದಲ್ಲಿರುವಂತ ಗಿಡ ಬೀಜಗಳನ್ನು ತಗೊಳ್ಳಿ, ನೀವು ಮತ್ತಲ್ಲಿ ನೀವು ಸಸಿ ಮಡಿಯಲ್ಲಿ ಹಾಕಬಹುದು ಗೊತ್ತಾಗುತ್ತೆ. ಅಂದ್ರೆ ನಾವು ನಿಜವಾಗ್ಲೂ ಗುಣಮಟ್ಟದ ಬೀಜ ಉಪಯೋಗಿಸ್ತಾ ಇದ್ವೋ ಇಲ್ವೋ, ಸರ್ಟಿಫೈ ಆಗಿದೆಯೋ ಇಲ್ವೋ ಅನ್ನೋದು ನೀವು ಖಂಡಿತ ರೈತರಿಗೆ ತಿಳ್ಕೊಳ್ಳೋಕೆ ಸರ್ ಹೇಳದಂಗೆ ಆರಾಮಾಗಿ ಮಾಡ್ಕೋಬಹುದು. ಅಂದ್ರೆ ಡಾಕ್ಟರ್ ರಾಧಾ ಮೇಡಮ್ ಅವರೇ, ಈಗ ತಾವು ಈ ಪ್ರಯೋಗಶಾಲೆಯಲ್ಲಿ ಕಂಡು ಬಂದಾಗೆ ಈ ಗುಣಮಟ್ಟದ ಬೀಜ ಬಳಕೆ ಮಾಡಂತ ರೈತರು ಎಲ್ಲರೂ ಇರ್ತಾರಾ ಅಥವಾ ಕೆಲವೊಬ್ರು ಮಾತ್ರ ಇದನ್ನ ಉಪಯೋಗಿಸ್ತಾರಾ, ಏನ್ ಹೇಳ್ತೀವಿ? ಇಲ್ಲ ಸರ್, ಆಕ್ಚುಲಿ ಈಗ ಇರೋ ಈಗ ನಾವೇನಾದ್ರೂ ನೋಡಿದ್ರೆ ಈಗಿನ ಸಿಚುಯೇಷನ್ ನೋಡಿದ್ರೆ ಪ್ರತಿಯೊಬ್ಬ ರೈತನಿಗೂ ಗುಣಮಟ್ಟದ ಬೀಜ ಪ್ರಾಮುಖ್ಯತೆ ಏನು ಅಂತ ಅರಿವಿಗೆ ಬಂದಿದೆ. ಪ್ರತಿಯೊಬ್ಬರು ಹೋಗಿದ ತಕ್ಷಣ ಏ ಯಾವ್ದೋ ಒಂದ್ ಬೀಜ ಕೊಟ್ಬಿಡಪ್ಪ ಅಂತ ಯಾರು ಕೇಳೋದಿಲ್ಲ. ಇವನ್ ಅವ್ರ ಆಡು ಭಾಷೆಲಿ ಹೇಳಿದ್ರೆ ಏ ಚೆನ್ನಾಗಿರೋ ಬೀಜ ಕೊಡಿಪ್ಪ, ಅವ್ರ ಗುಣಮಟ್ಟದ ಬೀಜ ಅನ್ನೋ ಪದ ಉಪಯೋಗಿಸ್ತೆ ಇದ್ರು ಸಹಿತನು ಅವ್ರ ಆಡು ಭಾಷೆಯಲ್ಲಿ ಕೇಳೋ ವಿಧಾನ ಹೇಗಿರುತ್ತೆ ಅಂತಂದ್ರೆ, ಈಗ ನಮ್ಮ ಹತ್ರನೇ ಎಷ್ಟೋ ರೈತರು ಬರ್ತಿರ್ತಾರೆ, ನಮ್ಮಲ್ಲೂ ಸೇಲ್ ಇದೆ, ನಮ್ಮಲ್ಲೂ ಒಂದು ಬೀಜ ಮಾರ್ಕೆಟಿಂಗ್ ವಿಂಗ್ ಇದೆ, ಅಲ್ಲೂ ಬಂದು ಕೇಳಿದಾಗ ರೈತರು ಮೇಡಮ್ ಅವ್ರೆ ನಮ್ಗೆ ಒಳ್ಳೆ ಚೆನ್ನಾಗಿರೋ ಬೀಜ ಕೊಡ್ರಿ, ಚೆನ್ನಾಗಿ ಬೆಳೆ ಬರಬೇಕು, ಚೆನ್ನಾಗಿ ಇಳುವರಿ ಬರಬೇಕು ಅಂತಾನೆ ಕೇಳ್ತಾರೆ. ಅದರ ಅರ್ಥ ಗುಣಮಟ್ಟದ ಬೀಜದ ಪ್ರಾಮುಖ್ಯತೆ ಏನು ಅಂತ ಅವ್ರಿಗೂ ಕೆಲವರಿಗೆ ಗೊತ್ತಿದೆ, ಕೆಲವರಿಗೆ ಗೊತ್ತಿಲ್ಲ. ಕೆಲವೊಬ್ರು ತಮ್ದು ಸಾಂಪ್ರದಾಯಿಕ ಪರಂಪರೆಯಲ್ಲಿ ಬಂದ್ಬಿಟ್ಟಿದ್ದೇವೆ, ತಾವು ಬೀಜ ಮುಂದುವ ನಮ್ ಹಿಂದವರು ಮುಂದುವರಿಸ್ತಾ ಇದ್ರ, ಅದನ್ನೇ ನಾವು ತಾಯಿ ತಂದೆ ಬೀಜನ ನಾವು ಈಗಲೂ ಕೂಡ ಮುಂದುವರಿಸ್ತೇವೆ ಅಂತ ಹೇಳಿ ನಂಬ್ಕೊಂಡಿದ್ದಾರೆ. ಇರ್ಲಿ, ಆದ್ರೆ ಸ್ವಲ್ಪ ಬದಲಾವಣೆ, ಒಂದ್ 2 ವರ್ಷದ ಮಟ್ಟಿಗಾದ್ರೂ ಅದು ಬದಲಾವಣೆ ಮಾಡೋದು ಸೂಕ್ತ ಅಂತೇವೆ. ನಿರಂತರವಾಗಿ ಬೆಳೀತಾ ಹೋದ್ರೆ ಆ ಮಣ್ಣಿಗೆ ಅದು ಹೊಂದ್ಕೋಬಿಡ್ತದೆ. ತಾವು ಹೇಳ್ದಂಗೆ ಈಗ ಗುಣಮಟ್ಟದ ನೀವು ಅದನ್ನು ಬಳಸಿ ಇದನ್ನು ಕೂಡ ಬಳಸಿ 1 ವರ್ಷ 2 ವರ್ಷ ಬೆಳೆ ಬದಲಾವಣೆ ಆಗುತ್ತೆ. ಹೌದು ಖಂಡಿತ ಸರ್, ಮಣ್ಣು ಕೂಡ ಸೂಕ್ತ ವಾತಾವರಣಕ್ಕೆ ಅದು ಹೊಂದ್ಕೊಳ್ಳುತ್ತೆ ಮತ್ತೆ. ಹೌದು ಖಂಡಿತ ಸರ್. ಮತ್ತೆ ಸರ್ ಹೇಳ್ದಂಗೆ ಮುಂದುವರೆದ ನೋಡ್ತಾ ಹೋದ್ರೆ ಈಗ್ಲೂ ಕೆಲವೊಂದು ಬೆಳೆಗಳಲ್ಲಿ ಪಾರಂಪರಿಕ ಬೀಜನ ಸಾಂಪ್ರದಾಯಿಕ ಬೀಜನ ಉಪಯೋಗಿಸ್ತಾರೆ. ಅದರಲ್ಲೂ ಯಾವುದು ಅಂದ್ರೆ ದ್ವಿದಳ ಧಾನ್ಯದಲ್ಲಿ. ಈಗ ಉದಾಹರಣೆಗೆ ತಗೋಬೇಕಂತಂದ್ರೆ ನಾವು ತೊಗರಿ ಆಗಿರ್ಬೋದು, ಅಲಸಂದೆ ಆಗಿರ್ಬೋದು, ಅವನ್ನೆಲ್ಲ ನಾವು ಸೆಲ್ಫ್ ಪಾಲಿನೇಟೆಡ್ ಕ್ರಾಪ್ಸ್ ಅಂತ ಹೇಳ್ತೇವೆ. ಹಂಗಂತಂದ್ರೆ ಅಂದ್ರೆ ಅದಷ್ಟಕ್ಕದೇ ಪಾಲಿನೇಷನ್ ಆಗಿತ್ತೆ ಅಂತ. ಇದ್ರಲ್ಲಿ ನಾವು ಇವನ್ ಅವರು ಸಾಂಪ್ರದಾಯಿಕವಾಗಿ ಏನು ಬೆಳೀತಾರೋ ಅಂತ ಬೀಜಗಳನ್ನ ಉಪಯೋಗಿಸಿದ್ರೆ ಏನ್ ಸಮಸ್ಯೆ ಆಗೋದಿಲ್ಲ. ಆದ್ರೆ ಇನ್ನು ಕೆಲವೊಂದು ತುಂಬಾ ಲಾರ್ಜ್ ಕಮರ್ಷಿಯಲ್ ಸ್ಕೇಲ್ ಅಂತ ಹೇಳ್ತೀವಲ್ವಾ, ಭತ್ತ ಆಗಿರ್ಬೋದು, ಜೋಳ ಆಗಿರ್ಬೋದು, ಇಂಥದ್ರಲ್ಲಿ ಏನಾಗುತ್ತೆ ಅಂತಂತಂದ್ರೆ ತುಂಬಾ ಸಂಕರಣ ತಳಿಗಳನ್ನೇ ಉಪಯೋಗಿಸ್ತಾರೆ. ಅಂದ್ರೆ ಅದರಲ್ಲೂ ಸಹಿತ ಗುಣಮಟ್ಟದ ಬೀಜ ಅದನ್ನೇ ಉಪಯೋಗಿಸ್ತಾರೆ ಸರ್. ಸರ್, ಮುಂದಕ್ಕೆ ರೈತರಿಗೆ ಆಗುವಂತ ಪ್ರಯೋಜನಗಳ ಬಗ್ಗೆ ತಿಳ್ಕೊಳ್ಳೋದಾದ್ರೆ ಏನ್ ಪ್ರಯೋಜನ ಆಗುತ್ತೆ ಈಗ ಮೇಡಮ್ ಅವರೇ? ಈಗ ಸಾಕಷ್ಟು ಜನ ಹೌದಪ್ಪ ನಾವು ಈ ಒಂದು ನೀವು ಪ್ರಮಾಣೀಕರಿಸಿದ ಬೀಜವನ್ನೇ ತಗೊಳ್ತೇವೆ ಅಂತಿದ್ರೆ ನಂಗೆ ಅದರಿಂದ ಎಷ್ಟು ಲಾಭ ಆಗುತ್ತೆ, ಯಾವ ತರ ಲಾಭ ಆಗುತ್ತೆ ಸ್ವಲ್ಪ ತಿಳಿಸ್ಕೊಡಿ ಅಂತಾರೆ. ಖಂಡಿತ ಸರ್, ರೈತರಿಗೆ 3 ತರದ ಪ್ರಯೋಜನಗಳಾಗಿ. ಮೊದಲನೇ ಪ್ರಯೋಜನ ಏನಪ್ಪ ಅಂತಂದ್ರೆ ಕೃಷಿಗೇನೆ ಪ್ರಯೋಜನ ಆಗುತ್ತೆ ಮೊದಲನೇದು. ಎರಡನೇದೇನು ಅಂತಂದ್ರೆ ರೈತರಿಗೆ ಆರ್ಥಿಕ ಪ್ರಯೋಜನಗಳು ಇದೆ ಗುಣಮಟ್ಟದ ಬೀಜದಿಂದ ಉಪಯೋಗಿಸೋದ್ರಿಂದ. ಮೂರನೇದಾಗಿ ಏನಪ್ಪ ಅಂತಂದ್ರೆ ಕೆಲವೊಂದ್ಸತಿ ಕಾರ್ಯಾಚರಣೆ ಅವ್ರು ಏನೇನು ಅಲ್ಲಿ ಆಪರೇಷನ್ಸ್ ಮಾಡ್ತಿರ್ತಾರಲ್ವಾ ಹೊಲಗಳಲ್ಲಿ, ಮತ್ತೆ ಸಂಪನ್ಮೂಲದ ದಕ್ಷತೆ ಅಂತ ಹೇಳ್ತಾರೆ. ಅವ್ರು ಏನೇ ಒಂದು ಪರಿಕರಗಳ ಯೂಸ್ ಮಾಡ್ತಾರಲ್ಲ, ಗೊಬ್ಬರ ಆಗಿರ್ಬೋದು, ನೀರಾಗಿರ್ಬೋದು, ಅದ್ರದ್ದು ಎಷ್ಟು ಅಚ್ಚುಕಟ್ಟಾಗಿ ಉಪಯೋಗಿಸ್ಕೋಬಹುದು ಅಂತಂದ್ರೆ ಒಂದು ಚೂರು ಏನು ವೇಸ್ಟ್ ಮಾಡದಿರ, ಅದರಿಂದ ಆಗೋ ಲಾಭಗಳು ಅಥವಾ ಉಪಯೋಗಗಳನ್ನ ಒಂದೊಂದೇ ತಿಳ್ಕೊಳ್ಳೋಣ. ರೈತನಿಗೆ ಕೃಷಿಯಲ್ಲಿ ಆಗುವಂತಹ ಪ್ರಯೋಜನಗಳು ನೋಡೋದಾದ್ರೆ ಮೊದಲನೇದಾಗಿ ಏನಪ್ಪಾ ಅಂತಂತಂದ್ರೆ ಹೆಚ್ಚಿನ ಮಳೆ ಗುಣಮಟ್ಟದ ಬೀಜ ಉಪಯೋಗಿಸೋದ್ರಿಂದ ಏನಾಗುತ್ತೆ ಅಂತಂತಂದ್ರೆ, ಯೂಶಲಿ ಈ ಬೀಜಗಳಿಗೆ ಹೆಚ್ಚಿನ ಮೊಳಕೆ ಒಡೆಯೋ ಶಕ್ತಿ ಇರುತ್ತೆ. ಇದರಿಂದ ಏನಾಗುತ್ತೆ ಅಂತಂದ್ರೆ ಏಕರೂಪದ ಮೊಳಕೆಯನ್ನು ಖಾತ್ರಿಪಡಿಸೋದಕ್ಕೆ ಸಾಧ್ಯ ಆಗುತ್ತೆ. ಏಕರೂಪ ಅಂತಂದ್ರೆ ಯೂನಿಫಾರ್ಮ್ ಜರ್ಮಿನೇಷನ್ ಅಂತ ಹೇಳ್ತೇವೆ, ಅಂದ್ರೆ ಒಂದೇ ಸತಿಗೆ ಸಸಿಗಳು ನೀಟಾಗಿ ಮೇಲ್ ಬರ್ತವೆ. ಒಂದ್ ಸಸಿ 3 ದಿನ ತಗೊಳುತ್ತೆ, ಇನ್ನೊಂದ್ ಸಸಿ 7 ದಿನ ತಗೊಳುತ್ತೆ ಅಂದ್ರೆ ತುಂಬಾ ವ್ಯತ್ಯಾಸ ಆಗುತ್ತೆ. ಇದು ಏನು ವ್ಯತ್ಯಾಸ ಆಗಲ್ಲ, ಏನು ವ್ಯತ್ಯಾಸ ಅದು ಎತ್ತರ, ಅದರದ್ದು ಗಾತ್ರ, ಪ್ರತಿಯೊಂದು ಒಂದಕ್ಕೊಂದು ನೀವು ಗುರುತ ಮಾಡಕ್ಕಾಗದಿದ್ದಂಗಿರುತ್ತೆ. ಹೌದು, ಇದರ ಅರ್ಥ ಏನಪ್ಪಾ ಅಂದ್ರೆ ಬಿತ್ತಿದ ಪ್ರತಿಯೊಂದು ಬೀಜವೂ ಸಹಿತ ಆರೋಗ್ಯಕರವಾಗಿ, ಅದು ಇಂಪಾರ್ಟೆಂಟ್, ಸಸಿಗಳನ್ನ ಕೊಡ್ತದೆ. ಮತ್ತೆ ಯಾವುದೇ ಒಂದು ಸಿಂಗಲ್ ಬೀಜ, ಒಂದು ಬೀಜ ಸಹಿತ ವ್ಯರ್ಥ ಆಗೋದಿಲ್ಲ. ಇದರಿಂದ ಏನಾಗುತ್ತೆ ಅಂತಂದ್ರೆ ಇವಾಗ ನಾವು ಜಮೀನಿಗೆ ಹೋಗಿದ ತಕ್ಷಣ ಕೆಲವೊಂದ್ಸತಿ ಕೆಲವೊಂದು ಜಾಗದಲ್ಲಿ ಚೆನ್ನಾಗಿ ಬೆಳೆದಿರುತ್ತೆ, ಕೆಲವೊಂದು ಜಾಗದಲ್ಲಿ ಚೆನ್ನಾಗಿ ಬೆಳೆದಿರೋದಿಲ್ಲ, ಕೆಲವೊಂದು ಜಾಗದಲ್ಲಿ ಬಂದೇ ಇರೋದಿಲ್ಲ, ಮೊಳಕೆನೆ ಬಂದೇ ಇರೋದಿಲ್ಲ, ಖಾಲಿ ಇರ್ತದೆ. ಇಂಥ ಸಮಸ್ಯೆಗಳೆಲ್ಲ ಕಡಿಮೆ ಮಾಡಕ್ ತುಂಬಾನೇ ಸಹಾಯ ಆಗುತ್ತೆ. ಮತ್ತೆ ಇನ್ನೊಂದೇನಪ್ಪಾ ಅಂತಂತಂದ್ರೆ, ಎರಡನೇದೇನಪ್ಪಾ ಅಂತಂತಂದ್ರೆ, ಬೇಗ ಬರುತ್ತೆ ಮತ್ತೆ ಏಕರೂಪದ ಸ್ಥಾಪನೆ ಅಂತ ಹೇಳ್ತೀವಿ, ಯೂನಿಫಾರ್ಮ್ ಜರ್ಮಿನೇಷನ್ ಅಂತ ಹೇಳಿ. ಎಸ್ಪೆಷಲಿ ಇದು ಮಳೆಯಾಶ್ರಿತದಲ್ಲಿ ತುಂಬಾನೇ ಇಂಪಾರ್ಟೆಂಟ್ ಸರ್. ಈಗ ಮಳೆಯಾಶ್ರಿತ ಮಳೆ ಆಧಾರಿತ ಪ್ರದೇಶಗಳಲ್ಲಿ ಏನಾಗುತ್ತೆ ಅಂತಂತಂದ್ರೆ, ಈಗ ಮಳೆ ಬಿದ್ದು ಹಬ್ಬಬ್ಬ ಅಂತಂತಂದ್ರೆ, ಈಗ ನಾವು ಕೆಂಪು ಮಣ್ಣು ಅಥವಾ ಕಪ್ಪು ಮಣ್ಣು ಆದ್ರೆ ಒಂದು 6-7 ದಿನ ನೀರು ಇರುತ್ತೆ, ತೇವಾಂಶ ಇರುತ್ತೆ. ಆದ್ರೆ ನೀವೇನಾದ್ರೂ ಈ ಮರಳು ಮಣ್ಣು ಇಲ್ಲ ಅಂತಂದ್ರೆ ಸ್ವಲ್ಪ ಈ ಕೆಂಪು ಮಣ್ಣು ಎಲ್ಲ ಮಿಕ್ಸಿತವಾಗಿರೋದು, ಮ್ಯಾಕ್ಸಿಮಮ್ ಅಂತಂದ್ರೆ ಒಂದು 3-4-5 ದಿನಕ್ಕೆಲ್ಲ ತೇವಾಂಶ ಹೊರಟೋಗುತ್ತೆ. ಅಂತ ಟೈಮಲ್ಲಿ ಏನಾಗುತ್ತೆ, ನಮಗೆ ಬೇಗ ಮೊಳಕೆ ಬರಬೇಕು ಅಂತ ಅನ್ಕೊಂಡು, ಮೊಳಕೆ ಬಂದ್ರೆ ಅಟ್ಲೀಸ್ಟ್ ಜಾಸ್ತಿ ಮಳೆ ಬೀಳುವಂತ ಪ್ರದೇಶದಲ್ಲಿ ಮಳೆ ನೀರು ಹರಿದು ಹೋಗ್ಬಿಡುತ್ತದೆ. ಹೌದು, ಅದು ನೀವು ಈಗ ಮಳೆ ಬಂದ್ರೆ ಒಂದ್ ತಾಸು ಬಿಟ್ಟು ನೋಡಿದ್ರೆ ಅಲ್ಲಿ ಮಳೆ ಬಿದ್ದಂಗೆ ಅನ್ಸಲ್ಲ. ಹೌದು, ಆ ತರ ಪ್ರದೇಶದಲ್ಲಿ ನೀವು ಹೇಳ್ದಂಗೆ ಬೇಗ ಮೊಳಕೆ ಬಂದ್ರೆ ಚಂದ. ಮತ್ತೆ ಇನ್ನೊಂದೇನಂತಂದ್ರೆ, ಇದ್ರದ್ದು ಗುಣಲಕ್ಷಣ ಏನು ಅಂತಂದ್ರೆ, ಅಂತ ಕಡಿಮೆ ತೇವಾಂಶದಲ್ಲೂ ಸಹಿತ ಒಳ್ಳೆ ಗುಣಮಟ್ಟದ ಸಸಿಗಳನ್ನ ಕೊಡುತ್ತದೆ. ಅದು ಎಲ್ಲರಿಗೂ ತುಂಬಾನೇ ಇಂಪಾರ್ಟೆಂಟ್ ಆಗುತ್ತೆ. ಮೂರನೇದಾಗಿ ಏನಪ್ಪಾ ಅಂತಂತಂದ್ರೆ, ಬೆಳೆ ಯಾವುದೇ ತರ ನಷ್ಟದ ಅಪಾಯ, ಯಾವುದೇ ತರ ಬೆಳೆ ನಷ್ಟ ಆಗದೆ ಇರೋ ತರ ನೋಡ್ಕೊಳ್ಳುತ್ತೆ. ನೀವು ಕೇಳ್ಬೋದು, ಮೇಡಮ್ ಬೆಳೆನ ನಷ್ಟ ಆಗೋದಿಲ್ಲ ನಾವು ಗುಣಮಟ್ಟದ ಬೀಜ ಉಪಯೋಗಿಸೋದ್ರಿಂದ. ಹೌದು ಸರ್, ಖಂಡಿತ ಅದರದ್ದು ಚಾನ್ಸಸ್ ಕಡಿಮೆ ಇರುತ್ತೆ. ಹೇಗೆ ಅಪ್ಪ ಅಂತಂದ್ರೆ, ಮೊದಲನೇದಾಗಿ ಆಗ್ಲೇ ಹೇಳಿದಂಗೆ ಏಕರೂಪವಾಗಿ ಮೊಳಕೆ ಬರುತ್ತೆ, ಅದರಿಂದ ಸದೃಢ ಸಸಿಗಳು ಬಂದೇ ಬರುತ್ತೆ. ಅದ್ರ ಜೊತೆಗೆ ಈ ಸಸಿಗಳಿಗೆ ಕೆಲವೊಂದು ರೋಗ ರುಜಿನಗಳು ಇವನ್ ಸಸಿ ಸ್ಟೇಜ್ ಅಲ್ಲೇ ಬರೋ ಅಂತ ಸಾಧ್ಯತೆ ಇರುತ್ತೆ. ಅದಕ್ಕೂ ಸಹಿತ ಪ್ರತಿರೋಧಕವನ್ನು ಒಡ್ಡುವಂತಹ ತಕತ್ತಿರುತ್ತೆ. ಮತ್ತೆ ಈ ಗುಣಮಟ್ಟದ ಬೀಜವು ಸಂಪೂರ್ಣ ಬೆಳೆ ನಷ್ಟ ಆಗದಂದೆ ಸ್ವಲ್ಪ ಕಡಿಮೆ ಚಾನ್ಸಸ್ ತಗೋಬಹುದು ನಾವು. ತೀರಾ ಏನೂ ಇಲ್ಲ ಅನ್ನೋಕ್ಕಿಂತನು ಅಟ್ಲೀಸ್ಟ್ ಏನೋ ಒಂದ್ ಸ್ವಲ್ಪ ಬೆಳೆ ಬಂದಿದೆ ಅನ್ನೋ ರೇಂಜ್ಗೆ ಆಗುತ್ತೆ ಸರ್. ಮತ್ತೆ ಇನ್ನೊಂದೇನು ಅಂತಂತಂದ್ರೆ, ಅನಿಶ್ಚಿತ ಪರಿಸರ ಅಂತಂತಂದ್ರೆ, ಏನೋ ಕೆಲವೊಂದ್ಸತಿ ಇದಕ್ಕಿದಂಗೆನೆ ಮಳೆನೆ ಒಂದ್ 15 ದಿನ ಬರೋದೇ ಇಲ್ಲ, ಇಲ್ಲಾಂದ್ರೆ ಇದಕ್ಕಿದಂಗೆ ಟೆಂಪರೇಚರ್ ಜಾಸ್ತಿ ಆಗ್ಬಿಡುತ್ತೆ. ಅಂತ ಟೈಮಲ್ಲಿ ಏನು ಅಂತಂತಂದ್ರೆ, ಸ್ವಲ್ಪ ರೈತನಿಗೆ ಒಂದು ಜರ್ಮಿನೇಷನ್ ಬಂದು ಒಂದಷ್ಟು ಗಿಡಗಳು ಬಂದ್ರೆ ಆರ್ಥಿಕ ಸುರಕ್ಷತೆ ಮಟ್ಟವನ್ನು ಸ್ವಲ್ಪ ಇಂಪ್ರೂವ್ ಮಾಡೋದಕ್ಕೆ ಸ್ವಲ್ಪ ಸಹಾಯವಾಗುತ್ತೆ. ಇದು ಏನಪ್ಪ ಅಂತಂತಂದ್ರೆ, ಕೃಷಿಯಲ್ಲಿ ರೈತನಿಗೆ ಗುಣಮಟ್ಟದ ಬೀಜವನ್ನು ಉಪಯೋಗಿಸಿಂದ ಆಗುವಂತಹ ಲಾಭಗಳು. ಎರಡನೇದಾಗಿ ಏನಪ್ಪ ಅಂತಂತಂದ್ರೆ, ಅದೇ ನೀವೇನಾದ್ರೂ ಆರ್ಥಿಕ ಪ್ರಯೋಜನಗಳು ಏನೇನು ಅಂದ್ರೆ, ಫೈನಾನ್ಷಿಯಲಿ ನೋಡಿದಾಗ ದುಡ್ಡು ಯಾವ ತರ ಏನು ಕಡಿಮೆ ಮಾಡಬಹುದು ಅಂದ್ರೆ, ಖರ್ಚು ವೆಚ್ಚ ಹೇಗ್ ಕಡಿಮೆ ಮಾಡಬಹುದು ಅಂತ ನೋಡಿದಾಗ ಏನಾಗುತ್ತೆ ಅಂದ್ರೆ, ಮೊದಲನೇದಾಗ ಏನು ಅಂತಂತಂದ್ರೆ, ಉತ್ತಮ ಇಳುವರಿ. ಆಗ್ಲೇ ಹೇಳ್ದಂಗೆ ಒಳ್ಳೆ ಮೊಳಕೆ ಬಂತು ಅಂತಂದ್ರೆ ತುಂಬಾ ಗಿಡಗಳು ಬಂದೇ ಬರುತ್ತವೆ. ಉತ್ತಮ ಬೀಜ ಅಂತಂತಂದ್ರೆ ಉತ್ತಮ ಇಳುವರಿ ಅಂತಾನೆ ನಾವು ಟೈಟಲ್ ಕೊಡಬಹುದು. ಆಕ್ಚುಲಿ ಇದು ಏನಪ್ಪಾ ಅಂತಂತಂದ್ರೆ, ಹೆಚ್ಚಿನ ಇಳುವರಿ ಬಂತು ಅಂತಂದ್ರೆ ಹೆಚ್ಚಿನ ಆದಾಯ ಖಂಡಿತ ಬಂದೇ ಬರುತ್ತೆ. ಕೆಲವೊಂದ್ಸತಿ ಏನಂದ್ರೆ ಪ್ರೋಗ್ರೆಸಿವ್ ಫಾರ್ಮರ್ಸ್ ಅಂದ್ರೆ ಶ್ರೀಮಂತ ರೈತರಿಗೆ ಅದೇನು ಅಷ್ಟು ದೊಡ್ಡದು ಇಲ್ಲದೇ ಇರಬಹುದು. ಆದ್ರೆ ಭಾರತ ದೇಶದಲ್ಲಿ ಏನಾಗಿದೆ ಅಂತಂದ್ರೆ, ತುಂಬಾ ಜಾಸ್ತಿ ಜನ ಸಣ್ಣ ಮತ್ತು ಮಧ್ಯಮ ರೈತರು ಇಳುವರಿದಾರಿದ್ದಾರೆ. ಅವರಿಗೇನಾದ್ರೂ ಈಗ ಒಂದು ಏನು 20% ಬರೋ ಜಾಗದಲ್ಲಿ 30% ಇನ್ಕ್ರೀಸ್ ಆಯ್ತು ಅನ್ಕೊಳ್ಳಿ ಇಳುವರಿ ಲೆವೆಲ್ ಅಲ್ಲಿ, ಅದೇನಾಗುತ್ತೆ ಅಂತಂದ್ರೆ ಹಣಕಾಸಿನಲ್ಲಿ ತುಂಬಾ ಬದಲಾವಣೆ ಅಂತ ಅನ್ಸುತ್ತೆ. ಈಗ 100 ಕೆಜಿ ಬರೋದ್ರಲ್ಲಿ 150 ಕೆಜಿ ಬಂದ್ರೆ 100 ರೂಪಾಯಿ ಹೆಚ್ಚಿಗೆ ಬಂದ್ರು ಸಹಿತ ಅವ್ರಿಗೆ ತುಂಬಾನೇ ಖುಷಿ ಆಗುತ್ತೆ. ಅದು ದೊಡ್ಡ ಬದಲಾವಣೆ ಅಂತಾನೆ ಅನ್ಕೋಬಹುದು. ಎರಡನೇದೇನಪ್ಪ ಅಂತಂತಂದ್ರೆ, ಉತ್ಪಾದನಾ ವೆಚ್ಚದ ಕಡಿಮೆ. ಇದು ತುಂಬಾನೇ ಇಂಪಾರ್ಟೆಂಟ್. ಎಸ್ಪೆಷಲಿ ಆಗ್ಲೇ ಹೇಳ್ದಂಗೆ ಈ ಸಣ್ಣ ಮತ್ತು ಶ್ರೀಮಂತ ಮಧ್ಯಮ ರೈತರಿಗೆ ಅವ್ರಿಗೆ 1 ರೂಪಾಯಿ ಖರ್ಚು ಮಾಡೋಕ್ಕೂ ಯೋಚನೆ ಮಾಡ್ತಾರೆ, ನಾನು ಯಾವ್ದು ಖರ್ಚು ಮಾಡಲಿ, ಯಾವ್ದಕ್ಕೆ ಖರ್ಚು ಮಾಡಬಾರದು ಅಂತ. ಎಸ್ಪೆಷಲಿ ನಾವು ಗುಣಮಟ್ಟದ ಬೀಜವನ್ನ ಬಳಸೋದ್ರಿಂದ ಏನು ಪ್ರತಿ ಒಂದಕ್ಕೂ ವೆಚ್ಚ ಕಡಿಮೆ ಏನು ಇನ್ವೆಸ್ಟ್ ಮಾಡ್ತೀವೋ, ಯಾವ್ದು ಅಕಸ್ಮಾತ್ ಏನಾದ್ರು ಕರೆಕ್ಟ್ ಆಗಿ ಜರ್ಮಿನೇಷನ್ ಬಂದಿಲ್ಲ ಅಂದ್ರೆ ಮರುಬಿತ್ತನೆ ಮಾಡೋದಾಗ್ಲಿ ಅಥವಾ ಕೀಟ ನಿಯಂತ್ರಣ ಮಾಡೋದಾಗ್ಲಿ, ಕೆಲವೊಂದ್ಸತಿ ಇವನ್ ಅದನ್ನೆಲ್ಲ ಮಾಡ್ಬೇಕಂದ್ರೆ ಮತ್ತೆ ಲೇಬರ್ಸ್ ಬೇಕಾಗ್ತಾರೆ. ಅಂತ ಟೈಮಲ್ಲಿ ಏನು ಅಂತಂದ್ರೆ ಇವನ್ ಕಳೆ ನಿರ್ವಹಣೆ ಆಗಿರ್ಬೋದು, ಪ್ರತಿಯೊಂದು ಘಟಕದ ಏನು ವೆಚ್ಚ ಮಾಡಕ್ಕೆ ಹೊರಟಿರ್ತಾನ ರೈತ, ಆದ್ರೆ ಎಲ್ಲಾ ಖರ್ಚುನು ಕಡಿಮೆ ಆಗುತ್ತೆ. ಅದ್ರ ಜೊತೆಗೆ ಇನ್ನೊಂದೇನು ಅಂತಂದ್ರೆ ಇಳುವರಿ ಹೇಗೆ ಜಾಸ್ತಿ ಆಗುತ್ತೆ ಅಂತಂದ್ರೆ ನಾವು ಕೊಡೋ ಅಂತ ಎಲ್ಲಾ ಪರಿಕರಗಳು, ಗೊಬ್ಬರ ಆಗಿರ್ಬೋದು, ನೀರಾಗಿರ್ಬೋದು, ಈ ಬೀಜಗಳು ತುಂಬಾ ಚೆನ್ನಾಗಿ ಪ್ರತಿಕ್ರಿಯಿಸುತ್ತವೆ. ಈ ಪ್ರತಿಕ್ರಿಯಿಸಿದಿಂದ ಏನು ಪ್ರತಿಯೊಂದು ಪರಿಕರಗಳ ದಕ್ಷತೆ ಹೆಚ್ಚಿಸುತ್ತದೆ. ಮತ್ತೆ ಮೂರನೇದಾಗಿ ಏನಪ್ಪ ಅಂತಂತಂದ್ರೆ ಏನು ಉತ್ಪನ್ನ ಬರುತ್ತೋ ಅಂತಹ ಗುಣಮಟ್ಟ ಬೀಜದಿಂದ ಕೊನೆಯದಾಗಿ ಹೆಚ್ಚಿನ ಮಾರುಕಟ್ಟೆಯಲ್ಲಿ ಜಾಸ್ತಿ ಪ್ರೈಸ್ಗೆ ಹೋಗುತ್ತೆ. ಹಂಗಂದ್ರೆ ಏನಪ್ಪ ಅರ್ಥ ಅಂತಂತಂದ್ರೆ ಯೂಶುವಲಿ ಏನಾಗುತ್ತೆ ಅಂತಂದ್ರೆ ಯಾವ್ದೋ ಒಂದು ಈಗ ನಾವು ಟೊಮ್ಯಾಟೋನ ಯಾವ್ದೋ ಒಂದು ತಗೊಂಡು ಹೋಗ್ತೀವಿ ಮಾರ್ಕೆಟ್ಗೆ, ಮಾರ್ಕೆಟ್ ಅಲ್ಲಿ ಯಾರೇ ಖರೀದಿರ ಆಗಿರ್ಬೋದು ಯಾವ್ದೇ ಒಂದು ಮಾರ್ಕೆಟ್ ಅಲ್ಲಿ ಜನಗಳು ಏನ್ ನೋಡ್ತಾರಪ್ಪ ಅಂತ ಆಕರ್ಷಣೀಯವಾದ ಒಂದು ಬೀಜವನ್ನ ನೋಡ್ತಾರೆ, ಅದರ ಗಾತ್ರ, ಬಣ್ಣ. ಹೌದು ಸರ್, ಅದರ ಗಾತ್ರ. ಹೌದು ಅಂದ್ರೆ ಸಾಮಾನ್ಯವಾಗಿ ಏನು ಫಸಲು ಬಂದಿರುತ್ತೋ ಅದು ಏಕರೂಪವಾಗಿರ್ಬೇಕು. ಅದ್ರ ಏಕರೂಪ ಯಾವ್ಯಾವ್ರಲ್ಲಿ ನೋಡ್ತಾರಪ್ಪ, ಗಾತ್ರ ಒಂದೇ ತರ ಇರಬೇಕು, ಬಣ್ಣ ಒಂದೇ ತರ ಇರಬೇಕು, ಒಳ್ಳೆ ಗುಣಮಟ್ಟವಾಗಿರಬೇಕು, ನೋಡಕ್ಕೆ ತುಂಬಾ ಆಕರ್ಷಣೀಯವಾಗಿರಬೇಕು. ಇವು ತಾವು ಹೇಳಿದಂತ ಈ ಪ್ರಮಾಣೀಕರಿಸಿದಂತ ಬೀಜದಿಂದ ಉತ್ಪಾದನೆ ಅಂತ ಬೆಳೆಗಳು ಅಥವಾ ಬೀಜಗಳು ಅಥವಾ ಅದ್ರ ಏನು ಧಾನ್ಯಗಳು ತುಂಬಾ ಆಕರ್ಷಣೀಯವಾಗಿರ್ತವೆ. ತಾವು ಹೇಳ್ತೇವೆ ಉತ್ತಮ ಬೆಲೆಗೆ ಅವು ಮಾರಲ್ಪಡ್ತವೆ. ಹೌದು ಹೌದು, ಅಂದ್ರೆ ಈಗ 100 ರೂಪಾಯಿ ಜಾಗದಲ್ಲಿ 110 ರೂಪಾಯಿ ಹೋಗ್ಬೋದು ಕೆಜಿ. ಅವರೇ ಖುಷಿಯಾಗಿ ಕೊಡ್ತಾರೆ. ಹೌದು, ಖುಷಿಯಾಗಿ ಕೊಡ್ತಾರೆ. ಈಗ ನಾವು ಹಣ್ಣುಗಳನ್ನು ಖರೀದಿ ಮಾಡಕ್ ಹೋಗ್ತೇವಲ್ಲ, ಹೌದು ಸರ್, ಅದ ನಮಗೆ ಒಳ್ಳೆ ಗುಣಮಟ್ಟದ ಹಣ್ಣು ನೋಡಕ್ಕೆ ಚೆನ್ನಾಗಿರ್ಬೋದು ಅಥವಾ ಅವರು ಒಂದು ತುಂಡನ್ನು ಕೊಡ್ತಾನ ತಿನ್ನಿ ಅಂತ, ಅದು ನಾವು ಅದ್ರ ರುಚಿನ ನೋಡಿದಾಗ ಅವಾಗ ಗೊತ್ತಾಗುತ್ತೆ ಇದು ತಗೋಬಹುದು. ಅವ್ನು ಹೇಳಿದ ರೇಟಿಗೆ ನಾವು ಕೊಟ್ಟು ಬರ್ತೇವೆ, ಖರೀದಿ ಮಾಡ್ಕೊಂಡ್ ಬರ್ತೇವೆ. ಹೌದು, ಕೆಲವೊಂದ್ಸತಿ ಖುಷಿ ಆದ್ರೆ ಇನ್ನೊಂದು 5 ರೂಪಾಯಿ ಎಕ್ಸ್ಟ್ರಾ ಕೊಟ್ಟು ಬರ್ತೇವೆ, ತುಂಬಾ ಚೆನ್ನಾಗಿದೆಯಪ್ಪ ನಿಂದು. ಹೌದು ಹೌದು, ಈಗ ಅದು ಕೂಡ ಈಗ ಕೆಲವೊಂದು ಗ್ರಾಫ್ಟ್ ಮಾಡಿದ ಹಣ್ಣುಗಳಿಂದ ನಾವು ಏನು ಈಗ ಹೊಂದ್ಕೊಬಿಟ್ಟಿದಾವಲ್ಲ, ಈಗ ಬೇರೆ ಬೇರೆ ಹಣ್ಣುಗಳಿದಾವಲ್ಲ, ಮಾವಿನ ಹಣ್ಣುಗಳು, ಅದು ಆಪೂಸ್ ಇರ್ಬೋದು, ಅದು ಮಲ್ಲಿಕಾಯಿ ಇರ್ಬೋದು, ದಸೇರಾ, ಇವು ಒಂದು ನಾವು ಎಲ್ಲವರಿಗೂ ಖರೀದಿ ಮಾಡೋರಿಗೂ ಗೊತ್ತು, ಬೆಳೆಯವರಿಗೂ ಅಂತ ಗೊತ್ತಿರುತ್ತೆ. ಅದಕ್ಕಾಗಿ ಇಂಥದೇ ಬೇಕು ಅಂತ ಹುಡುಕಿ ಬಂದು ತಗೊಳ್ತಾರೆ. ಇಲ್ಲೂ ಕೂಡ ಈ ಪ್ರಮಾಣೀಕರಿಸಿದ ಬೀಜಗಳ ಮಹತ್ವ ಅದಕ್ಕೆ ಇದಕ್ಕೆ ಏನು ವ್ಯತ್ಯಾಸ ಇಲ್ಲ, ಒಂದೇ. ಹೌದು ಹೌದು, ಮತ್ತೆ ಇನ್ನೊಂದೇನು ಅಂತಂದ್ರೆ ಈ ಆಗ್ಲೇ ಹೇಳಿದಂಗೆ ಮಾರ್ಕೆಟ್ ಅಲ್ಲಿ ಜಾಸ್ತಿ ಪ್ರೈಸ್ ಸಿಗುತ್ತೆ ಅನ್ನೋದಕ್ಕಿಂತ ಮತ್ತೆ ಈಗೇನು ಅಂತಂತಂದ್ರೆ ಈಗ ತುಂಬಾ ಕಾಂಟ್ರಾಕ್ಟ್ ಫಾರ್ಮಿಂಗ್ ಹೋಗ್ತಿದೆ ಸರ್, ತುಂಬಾ ರೈತರು ಕಾಂಟ್ರಾಕ್ಟ್ ಫಾರ್ಮಿಂಗ್ ಮಾಡ್ತಿದ್ದಾರೆ, ಅದರಲ್ಲೂ ಸಹಿತ ಅವ್ರಿಗೆ ಜಾಸ್ತಿ ರಿಟರ್ನ್ಸ್ ಬರುತ್ತೆ. ಯಾಕಪ್ಪ ಅಂತಂತಂದ್ರೆ ಏನ್ ಪ್ರೊಡಕ್ಷನ್ ಪ್ರೊಡ್ಯೂಸ್ ಮಾಡ್ತಾರೋ ಅದ್ರದ್ದು ಎಲ್ಲ ಒಂದೇ ತರ ಬಣ್ಣ ಇದೆ. ಫಾರ್ ಎಕ್ಸಾಂಪಲ್ ನೀವೇನ ಉದಾಹರಣೆಗೆ ತಗೊಂಡ್ರೆ ರಿಲಿಯನ್ಸ್ ಅವ್ರ ಏನಾದ್ರೂ ಒಂದು ಟೊಮೆಟೋ ತಗೋಬೇಕು ಅಂತಂದ್ರೆ ಎಲ್ಲ ಒಂದೇ ತರ ಇರಬೇಕು, ಎಲ್ಲ ಅವ್ರದ್ದು ಔಟ್ಲೆಟ್ ಅಲ್ಲಿ ಎಲ್ಲ ಶಾಪ್ ಗಳಲ್ಲೂ ಒಂದೇ ಇರುತ್ತೆ, ಒಂದೇ ಇರುತ್ತೆ, ಒಂದೇ ತರ ಸೈಜ್ ಇರ್ತವೆ. ಕಾಯಿಗಳು ಏನೇ ತಗೊಳ್ಳಿ, ಏನೇ ತಗೊಳ್ಳಿ, ಅದು ಮೆಣಸಿನಕಾಯಿ ತಗೊಳ್ಳಿ, ಇನ್ನೇನು ತಗೊಳ್ಳಿ, ಎಲ್ಲ ಒಂದೇ ಇರುತ್ತೆ, ಒಂದೇ ಇರುತ್ತೆ. ಅಂತ ನಾವೇನಾದ್ರೂ ಫಸಲು ತೆಗಿಬೇಕು ಅಂತಂದ್ರೆ ಗುಣಮಟ್ಟದ ಬೀಜನ. ಮತ್ತೆ ಅವರು ಇಲ್ಲಿ ಕರ್ನಾಟಕದಲ್ಲಿ ಕೆಲವು ರೈತರಿಗೆ ಅದೇ ಇದು ಕೊಟ್ಟಿರ್ತಾರೆ ಬೀಜನ, ಅಲ್ಲಿ ಮಹಾರಾಷ್ಟ್ರದಲ್ಲೂ ಕೊಟ್ಟಿರ್ತಾರೆ. ಹಾಗಾಗಿ ಅಲ್ಲಿ ಖರೀದಿ ಮಾಡಂತ ಬೆಳೆ ಮತ್ತೆ ಇಲ್ಲಿ ಖರೀದಿ ಮಾಡಂತ ಬೆಳೆಯಲ್ಲಿ ಏನು ವ್ಯತ್ಯಾಸ ಕಂಡು ಬರಲ್ಲ. ಹೌದು ಹೌದು, ಖಂಡಿತ ಸರ್. ಮತ್ತೆ ಅದೊಂದೇ ಅಲ್ಲ, ಮತ್ತೆ ಈಗ ನಾವೇನಾದ್ರೂ ರಫ್ತು ಮಾಡಕ್ಕೇನಾದ್ರೂ ಕೈ ಹಾಕಿದ್ರೆ, ಕೈ ಹಾಕದಾಗ ಅಲ್ಲೂ ಸಹಿತ ಈ ಗುಣಮಟ್ಟದಿಂದ ಬರುವಂತ ಫಸಲೇ ತುಂಬಾನೇ ಇಂಪಾರ್ಟೆಂಟ್. ಮತ್ತೆ ಕಾರ್ಯಾಚರಣೆ ಮತ್ತೆ ಸಂಪನ್ಮೂಲ ದಕ್ಷತೆ ಅಂತ ಇನ್ನೊಂದು ಹೇಳಿದೆ ನಿಮಗೆ. ಇದರ ಅಡಿ ಆಗುವ ಅನುಕೂಲಗಳು ಏನೇನಪ್ಪ ಅಂದ್ರೆ, ಸಿಂಪಲ್ ಆಗಿ ಹೇಳಬೇಕು ಅಂತಂತಂದ್ರೆ ಯಾವುದೇ ತರ ಪರಿಕರಗಳು ವೇಸ್ಟ್ ಆಗೋದಿಲ್ಲ. ನೀವು ಏನೇ ಪರಿಕರಗಳು ಯೂಸ್, ಗೊಬ್ಬರ ಆಗಿರ್ಬೋದು, ಕೀಟನಾಶಕ ಆಗಿರ್ಬೋದು, ನಾವು ಲೇಬರ್ ಯುಟಿಲೈಸೇಷನ್ ಅಥವಾ ಕಾರ್ಮಿಕರು ಆಗಿರ್ಬೋದು, ನೀರಾವರಿ ಆಗಿರ್ಬೋದು, ಯಾವುದೇ ತರ ವೇಸ್ಟ್ ಆಗೋದಿಲ್ಲ. ಎರಡನೇದಾಗಿ ಏನಪ್ಪ ಅಂತಂದ್ರೆ ಎಲ್ಲದಕ್ಕಿಂತ ಮಿಗಿಲಾಗಿ ಸಮಯ ಮತ್ತು ಕಾರ್ಮಿಕ. ಈಗ ನೋಡಿದ್ರೆ ಕಾರ್ಮಿಕರದ ಎಷ್ಟು ತುಂಬಾ ಕೊರತೆ ಇದೆ, ಕೊರತೆ ಇದೆ ಅಂತಂತಂದ್ರೆ ಹೇಳಕ್ಕಾಗಲ್ಲ. ಪ್ರತಿಯೊಂದು ಯಾಂತ್ರಿಕವಾಗಿ ಅವಲಂಬನೆ ಆದ್ರೂ ಸಾಕಾಗ್ತಾ ಇಲ್ಲ, ಯಾಂತ್ರಿಕವಾಗಿ ನಾವು ಪ್ರತಿಯೊಂದು ಕಂಡ್ಕೋಬೇಕಾಗಿದೆ. ಹೌದು, ರೋಬೋಟೇ ನಾಳೆ ಬಂದು ಎಲ್ಲ ಮಾಡಿಕೊಟ್ರು ನಮ್ಗೆ ತುಂಬಾ ಸಂತೋಷ, ನಮ್ಗೆ ಅದನ್ನ ಆ ರೋಬೋಟಿಗೂ ಪೂಜೆ ಮಾಡಕ್ತಾ ಇರಿದೇವೆ. ಹಂಗಾಗಿ ಪಾಪ ನಮ್ಮ ರೈತ ಬಾಂಧವರು, ನಾವು ಕೂಡ ಸಣ್ಣ ಪುಟ್ಟ ದೇಹ ಇರ್ತದಲ್ಲ, ತುಂಬಾ ಕೊರತೆ ಅನುಭವಿಸ್ತಾ ಇದ್ದೇವೆ. ಹೌದು ಹೌದು, ಇದರಿಂದ ಹೆಂಗೆ ನೀವು ಸಮಯನ ಉಳಿತಾಯ ಮಾಡಬಹುದು ಅಂತಂತಂದ್ರೆ, ಕೆಲವೊಂದ್ಸತಿ ಏನಾಗುತ್ತೆ, ಈಗ ಒಂದು ಉದಾಹರಣೆಗೆ ಒಂದ್ ಎಕರೆ ಜಮೀನಲ್ಲಿ ಅರ್ಧ ಎಕರೆ ಮಾತ್ರ ಆಲ್ರೆಡಿ ಕಳೆ ತೆಗೆಯೋ ಸ್ಟೇಜ್ಗೆ ಬಂದಿರುತ್ತೆ, ಇನ್ನೊಂದು ಕಳೆ ತೆಗೆಯೋ ಸ್ಟೇಜ್ಗೆ ಬಂದಿರೋದಿಲ್ಲ. ಈ ಅರ್ಧ ಎಕರೆಲ್ಲಿ ಕಳೆ ತೆಗೆಸ್ಬಿಡ್ತೀರ, ಇನ್ನೊಂದು ಕಳೆ ತೆಗೆಯೋ ಸ್ಟೇಜ್ಗೆ ಬಂದು ಬರೋ ಅಷ್ಟೊತ್ತಿಗೆ ಕೂಲಿಯವರೇ ಸಿಗೋದಿಲ್ಲ ನಿಮಗೆ. ಅಂತ ಟೈಮಲ್ಲಿ ಏನ್ ಮಾಡೋದು, ಇನ್ನದಂಗೆ ಉಳಿದು ಬಿಡುತ್ತೆ ಅದೆಲ್ಲ, ಅದು ಇನ್ನೊಂದು ಸಮಸ್ಯೆ ಆಗುತ್ತೆ. ಒಂದು ವರ್ಷ ಕಳೆ ತೆಗ್ದಿಲ್ಲ ಅಂದ್ರೆ ಮತ್ತೆ 6 ವರ್ಷ ಮತ್ತೆ ತಕೊಂತಿರ್ಬೇಕಾಗುತ್ತೆ. ಇದು ಕೂಡ ನಮ್ಮ ರೈತ ಬಂದವರಿಗೆ ಗೊತ್ತಿದೆ. ಸೊ ಹಾಗಾಗಿ ಏನಾಗುತ್ತೆ ಅಂತಂದ್ರೆ, ಒಂದೇ ಸತಿಗೆ ಏನಾದ್ರೂ ಬೆಳೆ ಬಂತು ಅಂತಂದ್ರೆ ಎಲ್ಲ ಹಂತಗಳಲ್ಲೂ ಏಕರೂಪತೆ ಬಂತು ಅಂತಂತಂದ್ರೆ ನಾವು ಮಾಡೋ ಯಾವುದೇ ಒಂದು ಕಾರ್ಯ ಆಗಿರ್ಬೋದು, ಅಂದ್ರೆ ಕಾರ್ಮಿಕರು ಅವೆಲ್ಲಬಲ್ ಇದಾಗಿರ್ಬೋದು, ಏನು ಕಳೆ ತೆಗಿಯೋದಾಗಿರ್ಬೋದು, ಗೊಬ್ಬರ ತೆಗಿಯೋದಾಗಿರ್ಬೋದು, ಇವೆಲ್ಲ ಆರಾಮಾಗಿ ಒಂದೇ ಏಕಕಾಲದಲ್ಲಿ ಮಾಡ್ಕೊಳ್ಳೋಕೆ ಸಾಧ್ಯ ಆಗುತ್ತೆ. ಅತಿ ಮುಖ್ಯವಾಗಿ ಮಳೆಯಾಶ್ರಿತ ಪ್ರದೇಶದಲ್ಲಿ ಜಾಸ್ತಿ ಪ್ರಾಬ್ಲಮ್ ಆಗೋದು ಏನಪ್ಪ ಅಂದ್ರೆ, ಸಮಸ್ಯೆ ಆಗೋದೆ ಅಂತಂದ್ರೆ ಮರುಬಿತ್ತನೆ ಮಾಡೋ ಅಂತ. ಅಕಸ್ಮಾತ್ ಕಳಪೆ ಬೀಜಗಳು ಏನಾದ್ರೂ ಬಿತ್ತಿದ ಸಮಯದಲ್ಲಿ ಏನಾಗುತ್ತೆ ಅಂತಂದ್ರೆ ಮೊಳಕೆ ಬರೋದಿಲ್ಲ. ಮೊಳಕೆ ಬಂದಿಲ್ಲ ಅಂತಂತಂದ್ರೆ ಕೆಲವೊಂದ್ಸತಿ ಮೊಳಕೆ ಬಂದರೂ ಸಹಿತ ಅಲ್ಲೊಂದು ಇಲ್ಲೊಂದು ಮೊಳಕೆ ಬಂದಿರುತ್ತೆ. ಅಂತ ಟೈಮಲ್ಲಿ ಮತ್ತೆ ಉಳುಮೆ ಮಾಡಬೇಕು, ಮತ್ತೆ ಮರುಬಿತ್ತನೆ ಮಾಡಬೇಕು, ಮತ್ತೆ ವೇಸ್ಟ್ ಆಗುತ್ತೆ. ಅದೇ ನೀವು ಗುಣಮಟ್ಟದ ಬೀಜದಲ್ಲಿ ತಗೊಂಡ್ರೆ ಸಹಿತ ಎಂಥ ಕಡಿಮೆ ಇರುವಂತಹ ಜಾಗದಲ್ಲೂ ಸಹಿತ, ಮೀನ್ ಕಡಿಮೆ ಲವಣಾಂಶ ಇರುವಂತಹ ಇದ್ರಲ್ಲಾಗಿರ್ಬೋದು, ಎಂಥ ಅಂದ್ರೆ ಅದ್ರಲ್ಲಿ ಟೋಟಲ್ ಆಗಿ ಹೇಳಬೇಕು ಅಂತಂತಂದ್ರೆ ಎಂಥ ಒತ್ತಡ ಇದ್ರೂ ಸಹಿತ ಭೂಮಿಯಲ್ಲಾಗಿರ್ಬೋದು, ವಾತಾವರಣದಲ್ಲಾಗಿರ್ಬೋದು, ಉತ್ತಮ ಪ್ರತಿರೋಧವನ್ನ ಕೊಡುತ್ತದೆ. ಅದ್ರಲ್ಲಿ ಮೇನ್ ಏನಪ್ಪ ಅಂತಂತಂದ್ರೆ ಈಗ ಆಧುನಿಕ ಗುಣಮಟ್ಟದ ಬೀಜಗಳದ್ದು ಸಾಮಾನ್ಯವಾಗಿ ಏನು ಅಂತಂದ್ರೆ ಏನಕ್ಕೆ ಡೆವಲಪ್ ಮಾಡಿರ್ತಾರಪ್ಪ ಅಂತಂತಂದ್ರೆ ಎಕ್ಸ್ಪೆಷಲಿ ಈ ಲವಣತೆ ಕಡಿಮೆ, ಏನು ಸಾಯಿಲ್ ಫರ್ಟಿಲಿಟಿ ಅಂತ ಹೇಳ್ತೀವಿ ನಾವು, ಅಷ್ಟು ಗುಣಮಟ್ಟದ ಮಣ್ಣಲ್ಲ ಅದು, ಮತ್ತೆ ಕೀಟಗಳು ಮತ್ತು ರೋಗಗಳಿಗೆ ಪ್ರತಿರೋಧಕವಾಗಿ ಅವನ್ನ ಡೆವಲಪ್ ಮಾಡಿರ್ತದೆ, ಸುಧಾರಿಸಲಾಗಿರುತ್ತದೆ. ಇದರ ಅರ್ಥ ಏನಪ್ಪ ಅಂತಂದ್ರೆ ಈ ಬೀಜಗಳಿಂದ ಈ ಬೆಳೆಗಳು ಎಂಥ ಕಠಿಣ ಹವಾಮಾನದಲ್ಲೂ ಸಹಿತ ಅಥವಾ ಎಂಥ ಕೆಟ್ಟ ಮಣ್ಣಿನ ಪರಿಸ್ಥಿತಿಯಲ್ಲೂ ಸಹಿತ ಚೆನ್ನಾಗಿ ಬೆಳೆ ಬೆಳೆಯುವಂತ ಸಾಮರ್ಥ್ಯ ಹೊಂದಿರುತ್ತೆ. ಇದರಿಂದ ಏನಾಗುತ್ತೆ, ಅಲ್ಟಿಮೇಟ್ಲಿ ರೈತನಿಗೆ ಹೆಚ್ಚಿನ ಬೆಳೆ ಮತ್ತೆ ಹೆಚ್ಚಿನ ಇಳುವರಿ ಬರುತ್ತೆ. ಮತ್ತೆ ಕೇಳಬಹುದು ಮೇಡಮ್, ಇಳುವರಿ ಇಳುವರಿ ಅಂತ ಜಾಸ್ತಿ ಬರುತ್ತೆ ಜಾಸ್ತಿ ಬರುತ್ತೆ ಅಂತ ಹೇಳ್ತಿದ್ದೀರಾ ಅಂತ. ಕನಿಷ್ಠ ಪಕ್ಷ ಗುಣಮಟ್ಟದ ಬೀಜ ಏನಾದ್ರೂ ರೈತ ಉಪಯೋಗಿಸಿದ್ರಲ್ಲಿ ಅವನಿಗೆ ಕನಿಷ್ಠ ಪಕ್ಷ ಅಂದ್ರೆ 15-20% ಹೆಚ್ಚಿನ ಇಳುವರಿ ಸಿಗೋ ಸಾಧ್ಯತೆ ಇರುತ್ತೆ. ಆಯ್ತು ಡಾಕ್ಟರ್ ರಾಧಾ ಬಿ ಎನ್ ಮೇಡಮ್ ಅವರೇ, ಆಕಾಶವಾಣಿ ಬೆಂಗಳೂರಿಗೆ ಬಂದು ಪ್ರಸ್ತುತ ಬೆಂಗಳೂರು ಕೃಷಿ ವಿಶ್ವವಿದ್ಯಾಲಯದ ಬೀಜ ವಿಜ್ಞಾನ ವಿಭಾಗದ ಸಹಾಯಕ ಪ್ರಾಧ್ಯಾಪಕರು ಮತ್ತು ವಿಜ್ಞಾನಿಗಳಾಗಿ ನಮ್ಮ ರೈತ ಬಾಂಧವರಿಗೆ ಗುಣಮಟ್ಟದ ಬೀಜದಿಂದ ಏನೇನು ಲಾಭ ಆಗುತ್ತೆ, ಇದರಿಂದ ಏನ್ ಪ್ರಯೋಜನ ಆಗುತ್ತೆ, ಎಷ್ಟು ಮಹತ್ವ ನಾವು ಇದಕ್ಕೆ ಕೊಡಬೇಕಾಗುತ್ತೆ ಅನ್ನೋದ್ರ ಕುರಿತು ತುಂಬಾ ಸವಿಸ್ತಾರವಾಗಿ ನಮ್ಮ ರೈತ ಬಾಂಧವರಿಗೆ ಅತಿ ಮಹತ್ವವಾದ ಮಾಹಿತಿಯನ್ನ ನೀಡಿದ್ದೀರಿ. ತಮಗೆ ತುಂಬಾ ಧನ್ಯವಾದಗಳು. ಕೆಲವು ರೈತರು ಇರ್ತಾರೆ, ಅವರಿಗೆ ಇನ್ನೂ ಈ ಒಂದು ಗುಣಮಟ್ಟದ ಬೀಜದ ಬಗ್ಗೆ ಮಾಹಿತಿ ಬೇಕು ಅಂತ ಇರ್ತಾರೆ, ಅವರಿಗೆ ತಮ್ಮ ಸಂಪರ್ಕ ಸಂಖ್ಯೆನ ದಯವಿಟ್ಟು ತಿಳಿಸ್ಕೊಡಿ. ಸರ್, ನನ್ನ ಸಂಪರ್ಕ ಸಂಖ್ಯೆ ಹೀಗಿದೆ, ತಾವು ಯಾವುದೇ ಒಬ್ಬ ರೈತ ಬಾಂಧವರು ಯಾವುದೇ ಟೈಮಲ್ಲಿ ಕಾಲ್ ಮಾಡಿ ತಮಗಿರುವಂತಹ ಸಂಶಯಗಳನ್ನ ಪರಿಹರಿಸ್ಕೋಬಹುದು. ನನ್ನ ದೂರವಾಣಿ ಸಂಖ್ಯೆ ಇಂತಿದೆ, 9113-81-92-86. ದಯವಿಟ್ಟು ಇನ್ನೊಂದ್ಸತಿ ಹೇಳ್ತೀನಿ, ಬರ್ಕೊಳ್ಳಿ. 9113-81-92-86. ಧನ್ಯವಾದಗಳು. ಧನ್ಯವಾದಗಳು. ಇದುವರೆಗೆ ಗುಣಮಟ್ಟದ ಬೀಜದಿಂದ ಆಗುವ ಲಾಭಗಳು ಈ ಕುರಿತು ಡಾಕ್ಟರ್ ರಾಧಾ ಬಿಎನ್ ಅವರೊಂದಿಗಿನ ಸಂದರ್ಶನ ಕೇಳಿದರೆ. ಸಂದರ್ಶಿಸಿದವರು ತಿಮ್ಮಪ್ಪ ಎಚ್ ಗೌಡ. ಇನ್ಶೂರೆನ್ಸ್ ಪಾಲಿಸಿ ಎಐ ಹತ್ರ ಕೇಳೋಣ. ಒಂದೊಳ್ಳೆ ಪಾಲಿಸಿ, ಅದರಲ್ಲಿ ಪ್ರೀಮಿಯಂ ಪೇಮೆಂಟ್ ಇರಬೇಕು ಲಿಮಿಟೆಡ್, ಅದೇ ಇನ್ಕಮ್ ಬರ್ತಾ ಇರಬೇಕು ಲೈಫ್ ಟೈಮ್. ಎಲ್ಐಸಿಯ ಜೀವನೋತ್ಸವ. ವಾವ್, ಲೈಫ್ ಟೈಮ್ ಸೆಲೆಬ್ರೇಷನ್ ಆಚರಿಸಿ, ಎಲ್ಐಸಿಯ ಜೀವನೋತ್ಸವದೊಂದಿಗೆ ಫ್ಯೂಚರ್ ಸೆಟ್ ಆಗುತ್ತೆ. ಕೃಷಿ ರಂಗ ಕಾರ್ಯಕ್ರಮದಲ್ಲಿ ಇನ್ನು ಮುಂದೆ ತುರುವೇಕೆರೆ ತಾಲೂಕು ಮರಪ್ಪನಹಳ್ಳಿಯ ಶಾಂತಲಿಂಗಪ್ಪ ಹಾಗೂ ಸಂಗಡಿಗರಿಂದ ಚಿಟ್ ಮೇಳವಾದನ.